Today we have with us Dr. Nitin Gudage, Consultant Interventional Cardiologist, Bidar. Welcome, Doctor. Can you please explain to our listeners why CPR is important during heart emergencies? CPR, that is cardiopulmonary resuscitation, is a life-saving procedure. It helps to save the heart and save by the time. In cardiac arrest, person pumping as soon as the heart is stopped, and by performing CPR by giving mechanical compression, it mimics the pumping action of the heart and maintains the blood flow to the mitral organs like brain and lungs, and it helps to buy the time till the medical assistance arrives. And by performing CPR, the chances of survival are increased. This Save a Life initiative focused on CPR is brought to you by USV. रोहित, ये नया मोबाइल आते ही खराब हो गया, अब क्या करेंगे? दुकानदार और कंपनी से बात करेंगे। नहीं माने तो? तो उपभोक्ता के अधिकारों की रक्षा का पूरा इंतजाम है। 1915 पर कंप्लेंट करेंगे। 1915? हाँ, नेशनल कंज्यूमर हेल्पलाइन 1915। यहाँ आसानी से कंप्लेंट दर्ज हो जाती है और 1915 से समाधान भी जल्द होता है। ना हुआ तो? तो कंज्यूमर कमीशन है ना, इसमें ई दाखिल द्वारा ऑनलाइन केस कर सकते हैं। समझ गई, उपभोक्ता अधिकारों की रक्षा का पूरा इंतजाम है। उपभोक्ता मामले विभाग, भारत सरकार। ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ 601ನೇ ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಸಂಚಿಕೆ ನನಗೂ ವಿಶೇಷವಾದಂತಹದ್ದು, ಮತ್ತು ತಮಗೂ ಕೂಡ ವಿಶೇಷವಾದಂತಹದ್ದು. ನಮ್ಮ ರೈತರಿಗಂತೂ ಇದು ಬಹಳ ಮಹತ್ವದ ಸಂಚಿಕೆ ಅಂತೇಳಿ ಹೇಳಬಹುದು. ಯಾಕಂತಂದ್ರೆ ನಾನು ಒಂದು ವಿಶೇಷ ಸುದ್ದಿಯನ್ನು ತಮ್ಮ ಮುಂದೆ ಹೇಳಿದ್ದೀನಿ. ಬಹುಶಃ ತಾವು ಈ ವಿಶೇಷ ಸುದ್ದಿ ಯಾವುದು ಅಂಥೇಳಿ ಊಹೆ ಮಾಡಿರಬಹುದು. ತಮ್ಮ ಕಲ್ಪನೆ ಕೆಲವೊಮ್ಮೆ ನಿಜ ಕೂಡ ಆಗಬಹುದು ಅಂಥೇಳಿ ನಾನು ಭಾವಿಸ್ತೀನಿ. ಅದನ್ನು ಮುಂದಿನ ಕ್ಷಣಗಳಲ್ಲಿ ನಾನು ತಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀನಿ. ಆತ್ಮೀಯರೆ, ಅದಕ್ಕಿಂತ ಮೊದಲು ಕಳೆದ ವಾರ ನಾವು ಏನು ಅನ್ಕೊಂಡಿದ್ವಲ್ಲ, ಅದೇ ರೀತಿಯಾದಂತಹ ವಾತಾವರಣ ನಾವು ನೋಡಿದ್ವಿ. ಒಂದು ಎರಡು ದಿವಸ ಗುರುವಾರ ಮತ್ತು ಶುಕ್ರವಾರ ಮಳೆ ಅನ್ನುವಂತಹ ಒಂದು ವಿಚಾರ ಅನೇಕ ಕಡೆಗಳಲ್ಲಿ ಇತ್ತು. ಅದೇ ರೀತಿಯಾಗಿ ಕೆಲವು ಕಡೆ ಒಳ್ಳೆ ಮಳೆಯಾಗ್ಯದ, ಕೆಲವು ಕಡೆ ಗುಡುಗು ಮಿಂಚಿನ ಮಳೆಯಾಗ್ಯದ, ಇದರಿಂದಾಗಿ ಕೆಲವೊಂದು ಕಡೆ ಸಮಸ್ಯೆ ಕೂಡ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ನೋವುಗಳು ಸಂಭವಿಸುವ ಸಿಡಿಲಿನಿಂದಾಗಿ ಜಾನುವಾರುಗಳ ಆಹುತಿಯಾಗಿದೆ. ಇದು ಬಹಳ ನೋವು ಕೊಡುವಂತಹದ್ದು ನಮ್ಮ ರೈತರಿಗೆ. ಯಾಕಪ್ಪ ಅಂತಂದ್ರೆ ಜಾನುವಾರುಗಳು ಇಂಥ ವಿಕೋಪಕ್ಕೆ ತುತ್ತಾದವಂತಂದ್ರೆ ನಮ್ಮ ರೈತನ ಬಲಗೈ ಹೋದಂಗನೇ ಆಗಿಬಿಡ್ತೈತಿ. ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಕಳೆದ ವಾರ ನೋಡಿದ್ವಿ. ಇಂಥ ಘಟನೆಗಳನ್ನು ತಪ್ಪಿಸಿಕೊಳ್ಳಬಹುದು ಅನ್ನುವಂಥ ವಿಚಾರ ತಮಗೆ ಯಾವತ್ತೂ ಗೊತ್ತಿರಲಿ. ಯಾಕಪ್ಪ ಅಂತಂದ್ರೆ ಸಿಡಿಲು ಬೀಳುವಂತಹದ್ದನ್ನ ನಾವು ಮೊದಲೇ ಹೇಳಿದ್ವಿ. ಈ ಮಳೆಗಳೇನದವ, ಅಕಾಲಿಕ ಮಳೆಗಳು, ಈ ಮಳೆಗಳ ಸಮಯದೊಳಗ ಗುಡುಗು ಮಿಂಚು ಇರುವಂತಹದ್ದು ಇದ್ದೇ ಇರ್ತದ. ಆ ಸಮಯದೊಳಗ ನಾವು ಇಂಥ ಒಂದು ಘಟನೆಯನ್ನು ಊಹೆ ಮಾಡಿಕೊಂಡು ನಮ್ಮ ಜಾನುವಾರುಗಳನ್ನು ಸುರಕ್ಷಿತವಾದಂತಹ ಸ್ಥಳಗಳಲ್ಲಿ ಕಟ್ಟುವುದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಯಾರು ಇನ್ನೂ ತಮ್ಮ ಜಾನುವಾರುಗಳನ್ನು ಗಿಡದ ಕೆಳಗೆ ಕಟ್ಟುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೀರಿ, ಅದನ್ನು ದಯವಿಟ್ಟು ಈ ಸಂದರ್ಭದೊಳಗೆ ಬಿಡಬೇಕು ಅಂತೇಳಿ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಯಾಕಂತಂದ್ರೆ ನೇರವಾಗಿ ನೀವು ಸಿಡಿಲುಗಳಿಗೆ ಆಹ್ವಾನ ಕೊಟ್ಟಂಗೆ ಆಗ್ತದೆ. ಮನುಷ್ಯರಿರಬಹುದು, ಪ್ರಾಣಿಗಳಿರಬಹುದು, ಯಾರೇ ಇದ್ರೂ ಕೂಡ ಗಿಡದ ಕೆಳಗೆ ಆಶ್ರಯ ತಗೊಳ್ಳೋದನ್ನ ತಪ್ಪಿಸಬೇಕು ಅಂತೇಳಿ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ. ಆದರೆ ಇಂಥ ಘಟನೆಗಳನ್ನು ಮತ್ತೆ ನಾವು ನೋಡುವಂಗ ಆಗ್ತಾ ಇದೆ. ಇದು ಬಹಳ ಬೇಸರ ತರಿಸುವಂತಹ ಒಂದು ವಿಚಾರ ಅಂತ ಹೇಳಿ ಹೇಳಬಹುದು. ಯಾಕಂತಂದ್ರೆ ಈಗ ತಮಗೆ ವಿಜ್ಞಾನ ಗೊತ್ತಿದೆ, ವಿಜ್ಞಾನ ಏನು ಎಚ್ಚರಿಕೆ ನೀಡ್ತಾ ಇದೆ ಅದು ಕೂಡ ತಮಗೆ ಗೊತ್ತಿದೆ. ಇಂಥ ಒಂದು ಸಂದರ್ಭದೊಳಗೆ ನಾವು ವಿಜ್ಞಾನದ ಸಹಾಯವನ್ನು ಪಡೆದುಕೊಂಡು ನಮ್ಮ ಆಸ್ತಿಪಾಸ್ತಿಯನ್ನು ಉಳಿಸುವಂತಹ ಒಂದು ಕೆಲಸವನ್ನು ಮಾಡಿಕೊಳ್ಬೇಕು, ಜಾನುವಾರುಗಳನ್ನು ಉಳಿಸುವಂತಹ ಒಂದು ಕೆಲಸವನ್ನು ಮಾಡಿಕೊಳ್ಬೇಕಾಗಿದೆ. ಇದರ ಲಾಭವನ್ನು ಪಡೆದುಕೊಂಡು ನೀವು ಸುರಕ್ಷಿತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಎಲ್ಲ ಅವಕಾಶಗಳು ತಮಗದಾವ, ಆದರೂ ಕೂಡ ಇಂಥ ಘಟನೆಗಳು ಆಗ್ತಾ ಇದ್ದಾವಲ್ಲ, ಅದರಿಂದಾಗಿ ಬೇಜಾರ ಆಗ್ತದೆ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಸಹಿತ ಇಂಥ ಘಟನೆಗಳು ನಡೀತಾ ಇರ್ತವೆ. ಅಂದ್ರೆ ಗುಡುಗು ಮಿಂಚಿನ ಮಳೆಗಳು ಇದ್ದೇ ಇರ್ತವ. ಅದಕ್ಕೆ ಈ ಸೀಸನ್ನೊಳಗೆ ಇಂಥ ದುರಂತಗಳನ್ನು ತಪ್ಪಿಸೋದ್ರ ಕಡೆ ನಾವು ಸಂಪೂರ್ಣವಾಗಿ ನಮ್ಮ ಗಮನವನ್ನು ಕೊಡಬೇಕು ಅನ್ನೋದೇ ನಮ್ಮ ಒಂದು ಮನವಿ. ತಮ್ಮಲ್ಲಿ ಅನೇಕರು ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ನೀಡಿದ್ದೀರಿ, ಮೆಸೇಜ್ಗಳನ್ನು ಕಳಿಸಿದ್ದೀರಿ, ಸಂದೇಶಗಳನ್ನು ಕಳಿಸಿದ್ದೀರಿ, ವಿಡಿಯೋ ಮಾಡಿದ್ದೀರಿ, ಆಡಿಯೋ ಕೂಡ ಮಾಡಿದ್ದೀರಿ. ಯಾರ್ಯಾರು ಏನು ಹೇಳಿರಿ ಅನ್ನೋದನ್ನ ನಾವೀಗ ನೋಡೋಣ. ಸರ್ ನಮಸ್ಕಾರ ಸರ್, ಬಸಕ್ರಣ ತಾಲೂಕು ಯಳವಂತಿಯಿಂದ ನಾಗೇಂದ್ರಪ್ಪ ಮೈಸೂರಿಗೆ ಮಾತಾಡ್ತೀನಿ ಸರ್. 6ನೇ ತಾರೀಕು ಸರ್ ಸಂಜೆ 8 ಗಂಟೆಗೆ ಶುರು ಆಗಿದೆ ಸರ್, ಬೆಳಗನ ಬಂದ್ರಿ ಸರ್ ಮಳೆ, ರೀ ಮುಂಜಾನೆ 8 ಗಂಟೆಗೆ ನಿಂತು ನೋಡ್ರಿ ಸರ್, ಬಹಳಷ್ಟು ಮಳೆ ಬಂದ್ರಿ ಸರ್. ಧನ್ಯವಾದ ಸರ್. ರಾಯಚೂರು ಜಿಲ್ಲೆ ಎಪಿಎಂಸಿಯಲ್ಲಿ ನಿನ್ನೆ ಮಧ್ಯಾಹ್ನ 1:30 ಗಂಟೆಗೆ ಆಗಿದೆ ಮಳೆ. ರಾಯಚೂರು ಜಿಲ್ಲೆ ದೇವದೂರು ತಾಲೂಕು ಕೆಂಗನಕಲ್ ಗ್ರಾಮದ ಶೇಖರಪ್ಪ ಅವರು ಮಾತನಾಡಿರ್ತೀವಿ. ರಾಯಚೂರು ಜಿಲ್ಲೆ ಎಪಿಎಂಸಿ ಮಾರ್ಕೆಟ್ನಲ್ಲಿ ಜೋಳ, ಶೇಂಗಾ, ಕವಳೆ ಮಳೆ ಬಂದ ರಭಸಕ್ಕೆ ಹರಿದುಕೊಂಡು ಹೋಗ್ತೀವಿ. ನಮಸ್ಕಾರಗಳು. ನಮಸ್ಕಾರ ಸರ್, ನನ್ನ ಹೆಸರು ಆದಿಬಸನ್, ಬಸಕಲ್ಯಾಣ ತಾಲೂಕು ಗುಂಡು ಗ್ರಾಮ. ನಮ್ಮೂರಲ್ಲಿ ಸರ್ ನಿನ್ನೆ ಸಾಯಂಕಾಲ 7:00 ಮಳೆ ಬಂತು ಸರ್, 10:00 ತನಕ ಬಂತು ಸರ್, ಮತ್ತೆ 10:00 ಸ್ಟಾರ್ಟ್ ಆಗಿದೆ ಸರ್, 2 ಗಂಟೆ ತನಕ ಮಳೆ ಬಂತು ಸರ್. ಸರ್ ಇವತ್ತು ಬೆಳಗ್ಗೆ ಸರ್ ಮತ್ತೆ 6 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಸರ್, ಇನ್ನೂ ಸರ್ ಮಳೆ ಇದೆ ಸರ್, ಗಾಳಿ ಮತ್ತೆ ಗುಡುಗು ಮಿಂಚು ಸರ್ ಇದೆ ಸರ್. ಓಕೆ, ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವು ಕೊಳ್ಳೂರಿಂದ ಮಲ್ಲಿಕಾರ್ಜುನ ಮಾತಾಡ್ತೀನಿ ಸರ್. ರಾತ್ರಿ 10 ಗಂಟೆಗೆ ತುಂತುರು ಹನಿ ಬಂದದ್ರಿ ಸರ್ ನಮ್ಮಲ್ಲಿ ಕೊಳ್ಳೂರಲ್ಲಿ. ಸುತ್ತಮುತ್ತ ಎಲ್ಲ ಗುಡುಗು ಮಿಂಚಿನ ಕೂಡಿದಂತ ಮಳೆ ಆದ್ರಿ ಸರ್, ಬಹಳಷ್ಟು ದೂರ ಆದ್ರಿ ಸರ್ ಮಳೆ, ನಮ್ಮಲ್ಲೇನೆ ಬಂದಿರಲಿ ಅಂತದ್ದು. ಇವತ್ತು ಮುಂಜಾನೆ ಬೆಳಗಿನ ಜಾವ 6 ಗಂಟೆ ಹಂಗೆ ಒಂದ್ ಸ್ವಲ್ಪ ಮಳೆ ಬಂದದ್ರಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಜನಾರ್ದನ್, ಗೋಕುಲಕ್ಕೆ ಗ್ರಾಮ ಕಂದ್ರೂರು ಜಿಲ್ಲೆ ಕಲಬುರಗಿ ತಾಲೂಕು. ನಮ್ಮಲ್ಲಿ ಇವತ್ತಿನ ಮುಂದೆ ಭರ್ಜರಿ ಮಳೆ ಆಗುತ್ತೆ ಸರ್, ಗುಡುಗು ಮಿಂಚು ಸಿಡು ಎರಡು ಇಷ್ಟು ಅರ್ಬರ್ಟನ್ ನಡೆದಿದೆ ಸರ್ ಇವತ್ತಿನ ಮುಂದೆ, ಹೇಳಕ್ ಆಗಬಾರ್ದು ಅಷ್ಟು ಅರ್ಬರ್ಟನ್. ನಮಸ್ಕಾರ ಸರ್. ನಮಸ್ಕಾರ, ನಾವು ಸಿಲ್ಗಿ ಬಿಯಲ್ಲಿ ಮಾತಾಡ್ತಾ ಇರಿ. ಮುಂಜಾನೆ 5 ಗಂಟೆಯಿಂದ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಆಗುತ್ತದೆ ಸಿಲ್ಗಿ ಬಿಯಲ್ಲಿ. ನಮಸ್ಕಾರ ಸರ್, ಉಡುಗಿಯಲ್ಲಿ ಮತ್ತೆ ಮಳೆ ಚಾಲೋ ಇದೆ ಸರ್, 4-5 ನಿಮಿಷ 3 ಲಕ್ಷ ಚಾಲೋ ಇದೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಿನ ಶರಣ ಭುವನೇಶ್ವರ ಮಾತಾಡದ್ರಿ. ನಮ್ಮಲ್ಲಿ 6:35-7:30 ತನ ಬೇಪಾಮ್ ಗಾಳ್ರಿ ಮಳಿ ರೀ, ಮನೆ ಒಟ್ಟಿ ನೀರು ತುಂಬಿ ನಿಂತ ನೋಡ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಅಜಯ್ ಮಸ್ತನ್, ಬಸವಕಲ್ಯಾಣ ತಾಲೂಕು ಗುಂಡು ಗ್ರಾಮ. ನಮ್ಮೂರಲ್ಲಿ ಸರ್ ಜೋರಾಗಿ ಮಳೆ ಬರ್ತಾ ಇದೆ ಸರ್, ಗುಡುಗು ಮಿಂಚು ಸಿಡಿಲು ಮತ್ತೆ ಗಾಳಿ ಇದೆ ಸರ್. ಓಕೆ, ನಮಸ್ಕಾರ ಸರ್. ಸ್ಪಂದಿಸಿದಂತಹ ನಮ್ಮ ಎಲ್ಲ ರೈತ ಬಾಂಧವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಿಂಗೆ ನೀವು ತಮ್ಮ ಪ್ರತಿಕ್ರಿಯೆಯನ್ನ ನೀಡ್ತಾ ಇರ್ರಿ, ಮತ್ತ ಈ ಒಂದು ಕಾರ್ಯಕ್ರಮದೊಳಗೆ ತಾವು ಭಾಗವಹಿಸ್ತಾ ಇದ್ರಿಪ್ಪ ಅಂತಂದ್ರೆ ನಮಗೂ ಕೂಡ ಇದರಿಂದ ಪ್ರೇರಣೆ ಸಿಗ್ತದೆ. ಆತ್ಮೇರೆ ಈ ಕಾರ್ಯಕ್ರಮದ ಶುರುವಾತಿನೊಳಗೆ ನಾನು ಹೇಳದೆ ಈ ಸಂಚಿಕೆ ಬಹಳ ವಿಶೇಷವಾದಂತಹ ಸಂಚಿಕೆ ಅಂತ ಹೇಳಿ ತಾವು ಕೂಡ ಊಹೆ ಮಾಡಿರ್ತೀರಿ. ಈ ಸಲ ಯಾವ ರೀತಿ ಮುಂಗಾರು ಇರಬಹುದು ಅಂತೇಳಿ ತಾವು ಕಾಯ್ತಾ ಇದ್ದಿರಬಹುದು. ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆಯವರು ಮುನ್ಸೂಚನೆಯನ್ನ ಕೊಡ್ತಾರೆ. ಜೂನ್ ದಿಂದ ಸೆಪ್ಟೆಂಬರ್ ತನಕ ಇರುವಂತಹ ಹಂಗಾಮಿನೊಳಗೆ ಯಾವ ರೀತಿ ಮಾನ್ಸೂನ್ ಇರಬಹುದು ಅಂತೇಳಿ ಈ ಸಲ ಸ್ವಲ್ಪ ಜಲ್ದಿನೆ ಅವರು ಮಾಹಿತಿಯನ್ನ ನೀಡಿದ್ದಾರೆ, ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು ದಿಲ್ಲಿ ಒಳಗೆ ಒಂದು ಸಭೆ ಆಯಿತು, ಆ ಸಭೆ ಒಳಗೆ ಭಾರತೀಯ ಹವಾಮಾನ ಇಲಾಖೆಯವರು ಈ ಸಲದ ಮುಂಗಾರು ಹೆಂಗಿರಬಹುದು ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನ ನೀಡಿದ್ದಾರೆ. ಅದೇ ತಾಜಾ ಸುದ್ದಿಯನ್ನ ನಾನು ತಮಗ ನೀಡುತ್ತಾ ಇದ್ದೇನೆ. ಸಂತೋಷದ ವಿಷಯ ಏನು ಅಂತಂದ್ರೆ ಈ ಸಲ ಭಾರತೀಯ ಹವಾಮಾನ ಇಲಾಖೆಯವರು ಸಾಮಾನ್ಯವಾದಂತಹ ಮುಂಗಾರು ಇರಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. 96% ಈ ಸಲ ಮಳೆ ಆಗಬಹುದು ಅನ್ನುವಂಥದ್ದು ಸಾಮಾನ್ಯದ ವ್ಯಾಪ್ತಿ. ತಮಗ ಗೊತ್ತಿರುವಂತಹದ್ದು 96% ತನಕ ಏನು ವ್ಯಾಪ್ತಿ ಬರ್ತದೆ, ಇದು ಸಾಮಾನ್ಯವಾದಂತಹ ಮಳೆಯನ್ನ ನಮಗ ಕೊಡ್ತದೆ ಅನ್ನುವಂತಹ ಸೂಚನೆಯನ್ನ ತಿಳಿಸ್ತದೆ. 96% ಅಂತೇಳಿ ಈಗ ಘೋಷಣೆ ಮಾಡಿದ್ದಾರೆ. ಇದರೊಳಗೆ 5% ಹೆಚ್ಚು ಆಗಬಹುದು, ಕಡಿಮೆನೂ ಆಗಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ತಾವು ಇದರ ಜೊತೆಗೆ ಸೇರಿಸಬೇಕಾಗ್ತದೆ. ಸಾಮಾನ್ಯ ಮಳೆಯಾಗುವಂತಹ ಒಂದು ಸಂಭವನೀಯತೆ ಎಷ್ಟು ಅಂತಂದ್ರೆ 33% ಅಂದ್ರೆ ಸಾಮಾನ್ಯ ಮಳೆ ಆಗುವಂತಹದ್ದು ಅಥವಾ ಸಾಮಾನ್ಯಕ್ಕಿಂತ ಸ್ವಲ್ಪ ಹೆಚ್ಚಾಗುವಂತಹದ್ದು 33% ಅನ್ನುವಂತಹ ಒಂದು ಸೂಚನೆ ಅದ. ಕೊರತೆ ಆಗುವಂತಹ ಸಂಭವಗಳು ಕಡಿಮೆ ಅದಾವ, 16% ಕೊರತೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಸಾಮಾನ್ಯಕ್ಕಿಂತ ಕಡಿಮೆ ಆಗುವುದು ಕೂಡ 17% ಅಂತೇಳಿ ಅದ. ಅದು ಕೂಡ ಸಾಧ್ಯ ಇರಲಾರದಂತದ್ದು, ಯಾಕಪ್ಪ ಅಂತಂದ್ರೆ 17% ಕಡಿಮೆ ಸಂಭವನೀಯತೆ ಅದ. ಇನ್ನ ಹೆಚ್ಚು ಮಳೆ ಆಗ್ತದೆ ಅಂದ್ರೆ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ಆಗ್ತದೆ ಅನ್ನೋದಕ್ಕೆ 16% ಸಂಭವನೀಯತೆ ಇದೆ. ಇದನ್ನ ಗಮನಿಸಿ ಕೂಡ ನಾವು ಹೇಳಬಹುದು ಹೆಚ್ಚು ಮಳೆ ಆಗುವಂತಹ ಸಂಭವಗಳು ಕಡಿಮೆ ಅಂತೇಳಿ. ಇನ್ನ ಹೆಚ್ಚಿನ ಮಳೆ ಆಗುವಂತಹ ಸಂಭವಗಳು ಕೂಡ 17% ಅದಾವ, ಇದು ಕೂಡ ಸಾಧ್ಯ ಇಲ್ಲ ಅನ್ನುವಂತಹ ಮಾತು ನಾವು ಗಮನಿಸಬೇಕು. ಅಂದ್ರೆ ಈ ಸಲ ವಿಶೇಷವಾಗಿ ದಕ್ಷಿಣ ಭಾರತದ ಬಹುತೇಕ ಕಡೆಗಳಲ್ಲಿ ಸಾಮಾನ್ಯ ಮಳೆ ಅನ್ನುವಂತಹ ವಿಷಯ ನಮಗ ನಿಮಗೆ ಎಲ್ಲರಿಗೂ ಸಂತೋಷ ಕೊಡುವಂತಹದ್ದು. ದಕ್ಷಿಣ ಭಾರತ, ಅದರ ಜೊತೆಗೆ ದಕ್ಷಿಣ ಭಾರತಕ್ಕೆ ಹತ್ತಿಕೊಂಡಂತಹ ಪೂರ್ವ ಭಾರತದ ಪ್ರದೇಶಗಳು, ಈಶಾನ್ಯ ಭಾರತದ ಪ್ರದೇಶಗಳು, ಕೆಲವು ವಾಯವ್ಯ ಭಾರತದ ಪ್ರದೇಶಗಳಲ್ಲಿ ಸಾಮಾನ್ಯ ಮಳೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಅಂಕಿ ಸಂಖ್ಯೆಗಳು ಬರಬೇಕಾಯ್ತಪ್ಪ ಅಂದ್ರೆ 50 ವರ್ಷಗಳ ಒಂದು ಮಳೆಯ ಮಾಹಿತಿಯನ್ನ ಇಲಾಖೆ ಲೆಕ್ಕ ಹಾಕ್ತದೆ. 50 ವರ್ಷಗಳಲ್ಲಿ ಯಾವ ರೀತಿಯಾದಂತಹ ಮಳೆ ನಮಗೆ ಸಿಗ್ತಾ ಇದೆ, ಎಷ್ಟು ಪ್ರಮಾಣದ ಮಳೆ ಸಿಗ್ತಾ ಇದೆ, ಅದರ ಆಧಾರದ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ. ತಮಗೆ ಗೊತ್ತಿರುವಂಗ ಸುಮಾರು 88 ಸೆಂಟಿಮೀಟರ್ನಷ್ಟು ಸರಾಸರಿ ಮಳೆ ನಮ್ಮ ದೇಶಕ್ಕೆ ಪ್ರತಿ ವರ್ಷ ಆಗ್ತದೆ. ಅಂದ್ರೆ ಸುಮಾರು 35 ಇಂಚುಗಳಷ್ಟು ಮಳೆ, ಅಂದ್ರೆ 880 ಮಿಲಿಮೀಟರ್ನಷ್ಟು ಮಳೆ ಪ್ರತಿ ವರ್ಷ ಆಗುವುದು ಸರಾಸರಿಯಾಗಿ. ಅಂದ್ರೆ ಈ ಪ್ರಮಾಣದ ಮಳೆಯನ್ನ ನಾವು ಈ ವರ್ಷ ಕೂಡ ಪಡಿಬಹುದು ಅನ್ನುವಂತಹ ಸೂಚನೆ ನಮ್ಮ ರೈತ ಸಮುದಾಯಕ್ಕೆ ಒಂದು ಒಳ್ಳೆಯ ಸೂಚನೆ ಅಂತ ಹೇಳಬಹುದು, ಮತ್ತು ಸಮಾಧಾನ ಕೊಡುವಂತಹ ಒಂದು ವಿಷಯ ಹೇಳಬಹುದು. ಇದರ ಮೇಲೆ ತಾವು ತಮ್ಮ ತಯಾರಿಯನ್ನ ಮಾಡಿಕೊಳ್ಬಹುದು. ಮುಂದಿನ ದಿನಗಳಲ್ಲಿ ಯಾವಾಗ ಮಾನ್ಸೂನ್ ನಮ್ಮ ಕೇರಳ ತೀರಕ್ಕೆ ಬರ್ತದ, ಮತ್ತ ಯಾವಾಗ ನಮ್ಮ ಕರ್ನಾಟಕಕ್ಕೆ ಬರ್ತದ, ಮತ್ತು ಯಾವಾಗ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಬರ್ತದ ಅನ್ನುವಂತಹ ಸೂಚನೆ ಇನ್ನು ಕೆಲವು ದಿವಸ ಆದ ನಂತರ ಕೊಡ್ತಾರ. ಅದನ್ನು ಕೂಡ ನಾವು ತಮ್ಮ ಗಮನಕ್ಕೆ ತರ್ತೀವಿ. ಈಗೇನಪ್ಪಾ ಅಂತಂದ್ರೆ ತಾವು ತಿಳ್ಕೊಳ್ಳುವಂತಹದ್ದು, ಈ ವರ್ಷದ ಮುಂಗಾರು ಸಾಮಾನ್ಯವಾಗಿ ಇರುತ್ತದೆ, ಇದರೊಳಗ 5% ಹೆಚ್ಚು ಕಡಿಮೆ ಆಗಬಹುದು. ವಿಶೇಷವಾಗಿ ದಕ್ಷಿಣ ಭಾರತದೊಳಗ ಅಂದ್ರೆ ನಮ್ಮ ಪ್ರದೇಶದೊಳಗ ಒಳ್ಳೆ ಒಂದು ಸಾಮಾನ್ಯವಾದಂತಹ ಒಂದು ಮಳೆಯನ್ನ ನಾವು ಈ ಸಲ ನೋಡಬಹುದು. ಇದಕ್ಕೆ ಹತ್ತಿಕೊಂಡಂತಹ ಕೆಲವು ಪ್ರದೇಶಗಳಲ್ಲಿ ಕೂಡ ಈ ಸಲ ಸಾಮಾನ್ಯವಾದಂತಹ ಮಳೆಯನ್ನ ನಾವು ನೋಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ನಮಗ ನಿಮಗ ಒಳ್ಳೆ ಸುದ್ದಿ. ಇನ್ನೇನಪ್ಪಾ ಅಂತಂದ್ರೆ ಈ ಮುಂಗಾರಿನ ಮೇಲೆ ಅನೇಕ ಪ್ರಕಾರದ ಘಟನೆಗಳು, ಅಂದ್ರೆ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಆಗುವಂತಹ ಏನು ವಾತಾವರಣದ ಬದಲಾವಣೆಗಳಿರ್ತಾವ, ಆ ಬದಲಾವಣೆಗಳು ನಮ್ಮ ಮಾನ್ಸೂನ್ ಮೇಲೆ ಪರಿಣಾಮ ಬೀರುವಂತಹ ವಿಚಾರ ತಮಗೆಲ್ಲ ಗೊತ್ತಿರುವಂತಹದ್ದು. ಅವುಗಳನ್ನು ಕೂಡ ಇಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಒಂದು ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ನಮ್ಮ ಮಾನ್ಸೂನ್ ಮೇಲೆ ಎಲ್ನಿನೋ ಅನ್ನುವಂತಹ ಸನ್ನಿವೇಶಗಳು, ಆಮೇಲೆ ಲಾನಿನಾ ಅನ್ನುವಂತಹ ಸನ್ನಿವೇಶಗಳು, ಅಲ್ಲದೆ ಹಿಂದೂ ಮಹಾಸಾಗರದ ದ್ವಿಧ್ರುವಿ ಐಒಡಿ ಇಂಡಿಯನ್ ಓಷನ್ ಡೈಪೋಲ್ ಅನ್ನುವಂತಹ ಪರಿಸ್ಥಿತಿಗಳು ನಮ್ಮ ಮಾನ್ಸೂನ್ ಅನ್ನ ನಿರ್ಧಾರ ಮಾಡುತ್ತವೆ, ನಮ್ಮ ಮಾನ್ಸೂನ್ಗೆ ಅದರದೇ ಆದಂತಹ ಒಂದು ಪ್ರಭಾವವನ್ನು ಬೀರ್ತವ ಅನ್ನುವಂತಹ ವಿಚಾರ ಇಲ್ಲಿ ಗಮನಿಸಬೇಕು. ಇಲ್ಲಿ ಈ ಸಲ ಏನಾಗ್ತಾ ಇದೆ ಅಂತಂದ್ರೆ ಎಲ್ನಿನೋ ಅನ್ನುವಂತಹ ಒಂದು ಸನ್ನಿವೇಶ ಏನಿದೆ ಇದು ತಮಗೆ ಗೊತ್ತಿರುವಂತಹದ್ದು. ಎಲ್ನಿನೋ ಅಂತಂದ್ರೆ ಇದು ಬಿಸಿನೀರಿನ ಪ್ರವಾಹ, ಎಲ್ಲಿ ಭೂಮಧ್ಯ ರೇಖೆಯ ಹತ್ತಿರ ಶಾಂತ ಮಹಾಸಾಗರದೊಳಗ ಈ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದ. ಈ ಸೀಸನ್ ಒಳಗ ಅಂತಂದ್ರ ಮಾನ್ಸೂನ್ ಸೀಸನ್ ಅದ, ಜೂನ್ ದಿಂದ ಸೆಪ್ಟೆಂಬರ್ ತನಕ ಏನ್ ನಮ್ಮ ಮಾನ್ಸೂನ್ ಸೀಸನ್ ಅದೇ, ಮುಂಗಾರು ಸೀಸನ್ ಅದ, ಇದರ ಎರಡನೇ ಭಾಗದೊಳಗ ಎಲ್ನಿನೋ ಕ್ರಿಯಾಶೀಲ ಆಗ್ತದ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಅಂದ್ರ ನಾವೇನ್ ತಿಳ್ಕೊತೀವಿ, ಎಲ್ನಿನೋ ಬಂತು ಅಂತಂದ್ರ ನಮ್ಮ ಭಾಗದೊಳಗ ಮಾನ್ಸೂನ್ ಮೇಲೆ ಅದರ ಪರಿಣಾಮ ಆಗಿ ಮಳೆ ಕಡಿಮೆ ಆಗುತ್ತದೆ ಅನ್ನುವಂತಹ ಒಂದು ಸೂಚನೆ ಈ ಎಲ್ನಿನೋದಿಂದ ಸಿಗ್ತದೆ. ಇದು ಸಾಮಾನ್ಯವಾದಂತಹ ಒಂದು ನಂಬಿಕೆ ಅಂತ ಹೇಳಬಹುದು. ಆದ್ರೆ ಇಲ್ಲಿ ಗಮನಿಸಬೇಕಾದಂತಹ ಒಂದು ಅಂಶ, ನಮ್ಮ ಇಲಾಖೆಯ ತಜ್ಞರು ಏನ್ ಹೇಳುತ್ತಿದ್ದಾರೆ ಅಂತಂದ್ರೆ, ಈ ಎಲ್ನಿನೋದಿಂದ ನಾವು ಈ ಸಲ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಎಲ್ನಿನೋದ ಪ್ರಭಾವ ನಮ್ಮ ಮಾನ್ಸೂನ್ ಮೇಲೆ ಈ ಸಲ ಆಗಲಿಕ್ಕಿಲ್ಲ ಅನ್ನುವಂತಹ ಭರವಸೆಯನ್ನ ಅವರು ನೀಡ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯವಾದಂತಹ ನಂಬಿಕೆ ಏನು ಅಂತಂದ್ರೆ, ಎಲ್ನಿನೋ ಅಂದ್ರೆ ಬಿಸಿ ನೀರಿನ ಪ್ರವಾಹ ಬಂತು ಅಂತಂದ್ರೆ ನಮ್ಮಲ್ಲಿ ಬರ ಬೀಳುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಹೌದಾ? ಇಂಥ ಒಂದು ನಂಬಿಕೆ ನಮ್ಮಲ್ಲಿ ಅದ, ಅಥವಾ ಅದನ್ನ ನಾವು ಅನುಭವಿಸುವಂತ ಬಂದಿವೆ ಅಂತಲೂ ಕೂಡ ಹೇಳಬಹುದು. ಆದ್ರೆ ಇಲಾಖೆಯವರು ಹೇಳುವ ಪ್ರಕಾರ ಎಲ್ಲಾ ಎಲ್ನಿನೋ ವರ್ಷಗಳು ಕೆಟ್ಟ ವರ್ಷಗಳಲ್ಲ ಅಥವಾ ಬರ ತರುವಂತಹ ವರ್ಷಗಳಲ್ಲ ಅನ್ನುವಂತಹ ಮಾತನ್ನ ಈ ಸಲ ಇಲಾಖೆಯ ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲಿ ತನಕ ಆದಂತಹ ಘಟನೆಗಳನ್ನು ನೋಡಿದ್ರೆ ಸುಮಾರು 1951 2022 ತನಕ ಈ ಅವಧಿ ಒಳಗ ಬಂದಂತಹ ಎಲ್ನಿನೋಗಳ ಏನದಾವ ಅದರ ಶೇಕಡ 40% ಎಲ್ನಿನೋ ಆದಂತಹ ಸಂದರ್ಭದೊಳಗ ನಮ್ಮ ಭಾಗದೊಳಗ ಸಾಮಾನ್ಯವಾದಂತಹ ಮಳೆ ಇತ್ತು ಅಥವಾ ಸಾಮಾನ್ಯಕ್ಕಿಂತನೂ ಹೆಚ್ಚಿನ ಮಳೆಯನ್ನು ನಾವು ಮಾನ್ಸೂನ್ ನಲ್ಲಿ ಪಡೆದಿವಿ ಅನ್ನುವಂತಹ ಮಾತನ್ನ ಇಲಾಖೆಯ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸಲ ಎರಡನೇ ಭಾಗದೊಳಗ ಅಂದ್ರೆ ಮಾನ್ಸೂನ್ ಎರಡನೇ ಹಂತದೊಳಗ ಏನು ಎಲ್ನಿನೋದ ಪ್ರವೇಶ ಆಗ್ತದ ಅಥವಾ ಎಲ್ನಿನೋ ಕ್ರಿಯಾಶೀಲ ಆಗ್ತದ ಆ ಸಮಯದೊಳಗ ನಮ್ಮ ಮುಂಗಾರಿನ ಮೇಲೆ ಯಾವುದೇ ಋಣಾತ್ಮಕವಾದಂತಹ ಪರಿಣಾಮಗಳು ಆಗಲಿಕ್ಕಿಲ್ಲ ಅನ್ನುವಂತಹ ಮಾತನ್ನ ತಜ್ಞರು ಹೇಳ್ತಾ ಇದ್ದಾರೆ. ಇದು ಬಹಳ ಸಮಾಧಾನ ಕೊಡುವಂತಹ ಒಂದು ವಿಷಯ. ಅದಕ್ಕೆ ಇದರ ಬಗ್ಗೆ ತಾವೇನು ಯೋಚನೆ ಮಾಡಬಾರದು. ಏನೇ ಈಗಾಗಲೇ ಹೇಳಿದ್ದಾರೆ ಭಾರತೀಯ ಹವಾಮಾನ ಇಲಾಖೆಯವರು, ಸಾಮಾನ್ಯವಾದಂತಹ ಮಳೆ ಈ ಸಲ ಇರ್ತದಂತೇಳಿ. ಅದು ಸಾಮಾನ್ಯವಾಗಿ ಇರ್ತದೆ, ಎಷ್ಟು ಪ್ರಮಾಣದ ಮಳೆ ಬರಬೇಕು ನಮಗ, ಅಷ್ಟು ಪ್ರಮಾಣದ ಮಳೆಯನ್ನ ನಾವು ಈ ಸಲ ಪಡ್ಕೊಳ್ತೀವಿ ಅನ್ನುವಂಥದ್ದು, ಎಲ್ಲಿನೂ ನಮ್ಮ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ ಅನ್ನುವಂತಹ ವಿಶ್ವಾಸವನ್ನ ಇಲಾಖೆ ತಳೆದಿದೆ. ಮತ್ತೆ ಅದಕ್ಕೆ ಸಾಕ್ಷಿ ಕೂಡ ಇದ್ದಾವೆ, ಅದಕ್ಕೆ ಒತ್ತು ಕೊಡುವಂತಹ ಅಂಕಿ ಸಂಖ್ಯೆಗಳು ಕೂಡ ಇದ್ದಾವ ಅನ್ನುವಂತಹ ವಿಚಾರ ಇಲ್ಲಿ ಗಮನಿಸಬೇಕು. ಆಮೇಲೆ ಇದಕ್ಕೆ ಒಂದು ಒತ್ತು ಕೊಡುವಂತಹ, ಇದಕ್ಕೆ ಒಂದು ಪೂರಕವಾಗುವಂತಹ ಒಂದು ಘಟನೆ ಏನಪ್ಪ ಅಂತಂದ್ರೆ, ಹಿಂದೂ ಮಹಾಸಾಗರದ ದ್ವಿಧ್ರುವಿ ಇಂಡಿಯನ್ ಓಷನ್ ಡೈಪೋಲ್ ಅನ್ನುವಂತಹ ಒಂದು ಸನ್ನಿವೇಶ. ಈ ಸಲ ಈ ಐಒಡಿ ಏನದ ಇದು ತಟಸ್ಥವಾಗಿ ಇರುತ್ತದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ನಾವು ಯಾವುದೇ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ. ಜಗತ್ತಿನಲ್ಲಿ ನಡೆಯುವಂತಹ ಘಟನೆಗಳೇನಿರ್ತಾವ, ಬದಲಾವಣೆಗಳಿರ್ತಾವ, ಅವು ನಮ್ಮ ಮೇಲೆ ಪರಿಣಾಮ ಬೀರುವುದಂತೂ ತಮಗ ಗೊತ್ತಿರುವಂತಹದ್ದು. ಇಲ್ಲಿ ಈ ಸಲ ಒಂದು ಹೊಸ ವಿಷಯವನ್ನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಉತ್ತರ ಧ್ರುವ ಮತ್ತು ಯುರೇಷ್ಯಾ ಭಾಗದೊಳಗೆ ಹಿಮ ಏನಿರ್ತದಲ್ಲ, ಹಿಮದ ಪ್ರಮಾಣ ಏನಿರ್ತದಲ್ಲ, ಅದನ್ನು ಕೂಡ ಅಧ್ಯಯನ ಮಾಡ್ತಾರ. ಎಷ್ಟು ಹಿಮ ಇದೆ, ಅದು ಸಾಮಾನ್ಯದನೋ ಹೆಚ್ಚದನೋ ಅಥವಾ ಸಾಮಾನ್ಯಕ್ಕಿಂತ ಕಡಿಮೆ ಅದನೋ, ಇವೆಲ್ಲ ವಿಚಾರಗಳನ್ನ ತಜ್ಞರು ಅಂಕಿ ಅಂಶಗಳ ಮೂಲಕ ತಗೊಂಡು ಅದನ್ನು ಕೂಡ ವಿಶ್ಲೇಷಣೆ ಮಾಡ್ತಾರೆ. ಉತ್ತರ ಧ್ರುವದೊಳಗಿರುವಂತಹ ಹಿಮದ ಪ್ರಮಾಣ ನಮ್ಮ ಮಾನ್ಸೂನ್ ಮೇಲೆ ಪರಿಣಾಮ ಬೀರುತ್ತದೆ ಅನ್ನುವಂಥದ್ದು ನಿಮಗೆ ಬಹಳ ಆಶ್ಚರ್ಯ ಕೊಡುವಂತಹ ವಿಷಯ ಆಗುವುದು. ಆದ್ರೆ ಆತ್ಮೀಯರೇ, ಅದು ಸತ್ಯ ಕೂಡ ಹೌದು. ಅದನ್ನ ಅಧ್ಯಯನ ಮಾಡಬೇಕು, ಮಾಡ್ತಾ ಇದ್ದಾರೆ. ಅದರ ಮೂಲಕ ಈ ಸಲ ಏನು ನಮ್ಮ ಇಲಾಖೆ ಹೇಳಿದೆ ಸಾಮಾನ್ಯ ಮಳೆ ಅಂತೇಳಿ, ಹಿಮದ ಪ್ರಮಾಣ ಏನಿರ್ತದ ಅದು ನಮ್ಮ ಮಾನ್ಸೂನ್ ಮೇಲೆ ಪರಿಣಾಮ ಬೀರುವಂತಹ ವಿಚಾರವನ್ನ ಅದಕ್ಕೆ ರಿಲೇಟ್ ಮಾಡ್ತಾರೆ, ಅದಕ್ಕೆ ಸಂಬಂಧಿಸಿ ಹೇಳ್ತಾರೆ. ಇಲ್ಲಿ ಇಲಾಖೆ ತಜ್ಞರು ಗಮನಿಸಿದ್ದೇನಪ್ಪಾ ಅಂತಂದ್ರೆ, ಡಿಸೆಂಬರ್ 2022ರಿಂದ ಅವರು ಅಧ್ಯಯನ ಮಾಡಿದ್ರು, ಫೆಬ್ರವರಿ 2023 ಮತ್ತು ಮಾರ್ಚ್ 2023 ಅಲ್ಲಿ ಹಿಮದ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದನ್ನ ಲೆಕ್ಕ ಹಾಕಿದ್ರು. ಈ ಸಮಯದೊಳಗೆ ಏನಿತ್ತಪ್ಪ ಅಂತಂದ್ರೆ, ಸಾಮಾನ್ಯಕ್ಕಿಂತ ಹಿಮದ ಪ್ರಮಾಣ ಕಡಿಮೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಮ ಮಾನ್ಸೂನ್ ಮೇಲೆ ಧನಾತ್ಮಕವಾದಂತಹ ಪರಿಣಾಮ ಬೀರ್ತದ ಅನ್ನುವಂತಹ ವಿಚಾರ ನೀವು ಗಮನಿಸಬೇಕು. ಅಂದ್ರೆ ಏನು, ಅಲ್ಲಿ ಹಿಮದ ಪ್ರಮಾಣ ಕಡಿಮೆ ಇತ್ತು ಅಂತಂದ್ರೆ ನಮ್ಮಲ್ಲಿ ಮಾನ್ಸೂನ್ ಸಾಮಾನ್ಯ ಇರ್ತದ ಅನ್ನುವಂತಹ ವಿಚಾರ ಇದು. ಇದನ್ನ ಗಮನಿಸಬೇಕು ನೋಡ್ರಿ, ಯಾವ್ಯಾವ ಅಂಶಗಳು ನಮ್ಮ ಮೇಲೆ ಪರಿಣಾಮ ಬೀರ್ತಾವ. ಹಿಂಗಾಗಿ ಇವು ಏನು ಎರಡು ಮೂರು ತಾಳೆ ಹಾಕಿ ನೋಡಿದ್ದಾರೆ, ಇದರ ಪ್ರಕಾರ ನಾವು ಭರವಸೆ ಇಡಬಹುದು ಈ ಸಲ ಸಾಮಾನ್ಯವಾದಂತಹ ಮಳೆ ಏರ್ತದ ಅಂತೇಳಿ. ಇಂತಹ ವಿಷಯಗಳನ್ನ ನಾವು ಹೇಳ್ತಾ ಇರ್ತೀವಿ. ಇದನ್ನ ನೀವು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೀವು ಮನನ ಮಾಡಿಕೊಂಡ್ರಿ ಅಂತಂದ್ರೆ, ಯಾವ ರೀತಿ ವಾತಾವರಣದ ಮತ್ತ ಮಳೆಯ ಸಂಬಂಧಗಳಿರ್ತಾವ, ಉಷ್ಣತೆಯ ಸಂಬಂಧ ಏನದ, ಒತ್ತಡದ ಸಂಬಂಧ ಏನದ, ಸಮುದ್ರದ ನೀರಿನ ಮೇಲ್ಮೈ ಮೇಲೆ ಏನು ಉಷ್ಣತೆ ಇರ್ತದ, ಅದರ ಸಂಬಂಧ ಮತ್ತ ಮಾನ್ಸೂನ್ ಮೇಲೆ ಏನಿರ್ತದ ಅನ್ನೋದು, ಹಿಂಗ ಅನೇಕ ಅಂಶಗಳು ಪರಿಣಾಮ ಬೀರ್ತಾ ಇರ್ತಾವ. ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದ. ನಮ್ಮ ವಿಜ್ಞಾನಿಗಳು ಅಹೋರಾತ್ರಿ ದುಡಿದು ಸ್ಯಾಟಲೈಟ್ಗಳ ಮೂಲಕ ಮತ್ತ ರಡಾರ್ಗಳ ಮೂಲಕ ಈ ಎಲ್ಲ ವಿಚಾರಗಳನ್ನ ಅವರು ಗಮನಿಸ್ತಾ ಇರ್ತಾರೆ. ಕಂಪ್ಯೂಟರ್ಗಳ ಮೂಲಕ ವಿಶ್ಲೇಷಣೆ ಮಾಡಿ ಒಂದು ವರದಿಯನ್ನ ಅವರು ನಮಗೆ ಕೊಡ್ತಾರ, ಒಂದು ಮುನ್ಸೂಚನೆ. ಅದೇ ನಮಗ ಈಗ ಸಿದ್ಧಾಗಿ ಏನ್ ಕೊಟ್ಟಾರಲ್ಲ, ಅದೇ ಒಂದು ಮುನ್ಸೂಚನೆ. ಇಷ್ಟೆಲ್ಲಾ ಅಧ್ಯಯನ ಮಾಡಿ ನಮಗೆ ಏನ್ ಕೊಟ್ಟಾರ, ಅದನ್ನ ನಾವು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಒಂದು ಕಳಕಳಿ. ಯಾಕಂತಂದ್ರೆ ಸರ್ಕಾರ ಇದರ ಮೇಲೆ ಸಾಕಷ್ಟು ಖರ್ಚು ಮಾಡ್ತಾ ಇದೆ. ಸರ್ಕಾರ ದೊಡ್ಡ ದೊಡ್ಡ ಆಧುನಿಕ ಯಂತ್ರಗಳನ್ನ ಇದರ ಸಲುವಾಗಿ ಉಪಯೋಗ ಮಾಡಿಕೊಂಡು ರೈತಾಪಿ ಜನರಿಗೆ ಅನುಕೂಲ ಆಗಲಿ, ಮತ್ತೆ ನಮ್ಮ ಭಾರತದ ಆರ್ಥಿಕತೆ ಏನದ ಅದು ಮುಂಗಾರಿನ ಮೇಲೆ ಬಹಳಷ್ಟು ಅವಲಂಬಿತ ಆಗಿರೋದ್ರಿಂದ ನಮ್ಮ ರೈತರಿಗೆ ಒಂದು ಸರಿಯಾದಂತಹ ದಿಕ್ಕು ಸಿಗಲಿ ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಕೆಲಸ ಆಗ್ತಾ ಇದೆ. 18% ಆರ್ಥಿಕತೆ ನಮ್ಮ ಮುಂಗಾರು ಮಳೆಯ ಮೇಲೆ ಅವಲಂಬನೆ ಆಗಿರೋದ್ರಿಂದ ಜೂನ್ ದಿಂದ ಸೆಪ್ಟೆಂಬರ್ ತನಕ ಮಳೆಯ ಪ್ರಮಾಣ ಬಹಳ ಮುಖ್ಯ ನಮ್ಮ ದೇಶಕ್ಕೆ. ಈ ಸಮಯದೊಳಗೆ ಒಳ್ಳೆ ಮುಂಗಾರು ಇತ್ತು ಅಂತಂದ್ರೆ ಒಳ್ಳೆ ಬೆಳೆ ಬರ್ತದ, ಮತ್ತೆ ಸಾಕಷ್ಟು ಸಮೃದ್ಧಿಯನ್ನ ನಾವು ಈ ಸಮಯದೊಳಗೆ ನೋಡ್ತೀವಿ. ಅದಕ್ಕೆ ಈ ಏನು ಈ ವಿಜ್ಞಾನ ಅದ, ಅದನ್ನ ತಾವು ಸದುಪಯೋಗ ಮಾಡ್ಕೊಳ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಆದ್ಮೇಲೆ ಈ ಸಲದ ಮುಂಗಾರು ಸಾಮಾನ್ಯ ಅದ ಅಂತ ಏನ್ ಹೇಳಿದ್ದಾರೆ, ಇದು ಬಹುತೇಕ 4ನೇ ವರ್ಷ ಕಂಟಿನ್ಯೂಸ್ ಆಗಿ ಅಂದ್ರೆ ಸತತವಾಗಿ ನಾವು ಒಳ್ಳೆ ಮಳೆಯನ್ನ ಈ ಸಲ ಕೂಡ ನೋಡ್ತಾ ಇದ್ದೀವಿ. 2019 971.8 ಮಿಲಿಮೀಟರ್ ಮಳೆಯಾಗಿತ್ತು, 2020 961.4 ಮಿಲಿಮೀಟರ್ ಮಳೆಯಾಗಿತ್ತು, 2021 ಸ್ವಲ್ಪ ಕಡಿಮೆ ಮಳೆ ಅಂತ ಹೇಳಬಹುದು, 874.5 ಮಿಲಿಮೀಟರ್ ಅಷ್ಟು ಮಳೆಯಾದ್ರೆ ಹೋದ ವರ್ಷ 2022 924.8 ಮಿಲಿಮೀಟರ್ ನಷ್ಟು ಮಳೆ ಆಗಿತ್ತು. ಮೂರು ವರ್ಷಗಳು 2019, 2020, 2022 ಈ ಮೂರು ವರ್ಷಗಳಲ್ಲಿ ಹೆಚ್ಚಿನ ಮಳೆಯಾಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. 21 ಸಾಮಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಮಳೆಯನ್ನ ನಾವು ನೋಡಿದ್ವಿ. 880 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು, 874 ಮಿಲಿಮೀಟರ್ ಇಲ್ಲಿ ತೋರಿಸ್ತಾ ಇದೆ ಅಂಕಿಅಂಶಗಳು. ಅಂದ್ರೆ ಒಟ್ಟಿನಲ್ಲಿ ಸಮೃದ್ಧವಾದಂತಹ ಮುಂಗಾರನ್ನ ಇಲ್ಲಿ ತನಕ ನೋಡಿವಿ. ಈ ಮುಂಗಾರು ಕೂಡ ಅದೇ ರೀತಿಯಾಗಿ ಇರಲಿದೆ ಅನ್ನುವಂಥದ್ದು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈ ಒಂದು ಸಂತೋಷದ ಸುದ್ದಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ, ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಏಪ್ರಿಲ್ 12 ಬರುವ ಮಂಗಳವಾರ ಏಪ್ರಿಲ್ 18 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಕಳೆದ ವಾರ ಯಾವ ರೀತಿಯಾದಂತಹ ವಾತಾವರಣವನ್ನ ನಾವು ನೋಡಿದ್ವಿ, ಅದೇ ರೀತಿಯಾದಂತಹ ವಾತಾವರಣ ಎಲ್ಲಾ ಜಿಲ್ಲೆಗಳಲ್ಲಿ ಇರಬಹುದಾಗ್ಯದ. ಅಂದ್ರೆ ಬಹುತೇಕ ವಾರಪೂರ್ತಿ ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಮೋಡಗಳ ಪ್ರಮಾಣ ಕೂಡ ಈ ವಾರ ಹೆಚ್ಚಾಗುವಂತಹ ಒಂದು ಸಾಧ್ಯತೆಗಳದಾವ. ಅದರ ಜೊತೆಗೆ ಪ್ರಖರತೆ ಕೂಡ ಹೆಚ್ಚಾಗಬಹುದು, ಗರಿಷ್ಠ ಉಷ್ಣಾಂಶ ಹೆಚ್ಚಾಗುವಂತಹ ಸಾಧ್ಯತೆಗಳು ಅದಾವ. ಕನಿಷ್ಠ ಉಷ್ಣಾಂಶದೊಳಗೆ ಸಹಿತ ಏರಿಕೆಯನ್ನು ನಾವು ಕಾಣಬಹುದಾಗ್ಯದ. ಕಳೆದ ವಾರದ ವಾತಾವರಣ ಅಂತಂದೆ ಅದಕ್ಕೆ ತಾವು ಗಮನಿಸಬೇಕು. ಬಹುತೇಕ ಒಣ ವಾತಾವರಣ ಇದ್ರೂ ಕೂಡ ಎರಡು ದಿವಸ, ಶುಕ್ರವಾರ ಏಪ್ರಿಲ್ 14 ಮತ್ತು ಶನಿವಾರ ಏಪ್ರಿಲ್ 15, ಈ ಎರಡು ದಿವಸ ಬಳ್ಳಾರಿ ಜಿಲ್ಲೆ ಒಂದನ್ನು ಬಿಟ್ಟರೆ ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನೋದನ್ನ ಗಮನಿಸಬೇಕು. ಒಂದೆರಡು ಕಡೆ ಚಲೋ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗ್ಯದ ಅನ್ನೋದನ್ನ ಗಮನಿಸಬೇಕು. ಇಂತಹ ಒಂದು ವಾತಾವರಣ ತಾವು ಲಕ್ಷ್ಯದೊಳಗಿಟ್ಟು ಏನು ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು, ಆ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾಕಪ್ಪ ಅಂತಂದ್ರೆ ಕಳೆದ ವಾರ ನಾವು ನೋಡಿದ್ವಿ ಸಿಡಿಲಿನಿಂದ ಅನಾಹುತ ಆಗಿದ್ದು, ಅದಕ್ಕೆ ಅಕಾಲಿಕ ಮಳೆಗಳ ಜೊತೆಗೆ ಸಿಡಿಲುಗಳು ಕೆಲವೊಮ್ಮೆ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಿರ್ತಾವ. ಅದಕ್ಕೆ ಈ ವಿಚಾರದೊಳಗೆ ನಾವು ಎಚ್ಚರ ಇರಬೇಕು. ಉಳಿದ ದಿನಗಳಲ್ಲಿ ಒಣ ವಾತಾವರಣ ಇರುತ್ತದೆ, ಮೋಡಗಳು ಕಾಣಿಸಿಕೊಳ್ಳಬಹುದು, ಆದರೆ ಮಳೆಯ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅದಾವ, ಕೇವಲ 10% ಅನ್ನುವಂತಹ ಸೂಚನೆ ಇಲ್ಲಿ ಗಮನಿಸಬೇಕು. ಇನ್ನು ಜಿಲ್ಲಾವಾರು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು, ವಾತಾವರಣದ ವರ್ತನೆ ಬಗ್ಗೆ ನಾವು ನೋಡೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 12, ಗುರುವಾರ 13, ಅಲ್ಲದೆ ರವಿವಾರ 16 ಮಂಗಳವಾರ 18 ತನಕ ಈ 5 ದಿನಗಳು ಮಳೆಯ ಸಾಧ್ಯತೆಗಳು ಕೇವಲ 10% ಅಂದರೆ ಈ 5 ದಿನಗಳು ಒಣ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಶುಕ್ರವಾರ 14 ಮತ್ತು ಶನಿವಾರ 15 ಈ ಎರಡು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು, ಮಳೆಯ ಸಾಧ್ಯತೆಗಳು 30% ಅನ್ನುವಂತಹ ಸೂಚನೆಯಾದ. ಗರಿಷ್ಠ ತಾಪಮಾನ 40-41 ಡಿಗ್ರಿ ಸೆಲ್ಸಿಯಸ್ ಹೋಗಬಹುದು, ಕನಿಷ್ಠ ತಾಪಮಾನ 26-27 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಬೀದರ್ ಜಿಲ್ಲೆ ಒಳಗೆ ಬುಧವಾರ 12-13 ಅಲ್ಲದೆ ರವಿವಾರ 16-18 ತನಕ ಮಳೆಯ ಸಾಧ್ಯತೆಗಳು ಕೇವಲ 10% ಈ 5 ದಿನ ಒಣ ಬಿಸಿಲಿನ ವಾತಾವರಣ ಇರುತ್ತದೆ. ಎರಡು ದಿನಗಳು ಶುಕ್ರವಾರ 14 ಮತ್ತು ಶನಿವಾರ 15 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 40% ಈ ಎರಡು ದಿನ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗೆ ಗರಿಷ್ಠ ತಾಪಮಾನ 38-39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 25-26 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 12-13 ಈ ಎರಡು ದಿವಸ, ಸೋಮವಾರ 17 ಮತ್ತು ಮಂಗಳವಾರ 18 ಈ ಎರಡು ದಿವಸ ಅಂದರೆ ಒಟ್ಟು 4 ದಿನ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಶುಕ್ರವಾರ 14, ಶನಿವಾರ 15 ಮತ್ತು ರವಿವಾರ 16 ಈ ಮೂರು ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು 20% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಗರಿಷ್ಠ ತಾಪಮಾನ 41-42 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 26-27 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 12, ಗುರುವಾರ 13 ಮತ್ತು ಮಂಗಳವಾರ 18 ಈ ಮೂರು ದಿವಸ ಮಳೆಯ ಸಾಧ್ಯತೆಗಳು 10%, ರವಿವಾರ 16 ಮತ್ತು ಸೋಮವಾರ 17 ಈ ಎರಡು ದಿವಸ 20%, ಶುಕ್ರವಾರ 14 ಮತ್ತು ಶನಿವಾರ 15 ಈ ಎರಡು ದಿವಸ 40% ಅನ್ನುವಂತಹ ಸೂಚನೆ ಅದ. ಬುಧವಾರ, ಗುರುವಾರ, ರವಿವಾರ, ಸೋಮವಾರ, ಮಂಗಳವಾರ ಈ 5 ದಿವಸ ವಿಜಯಪುರ ಜಿಲ್ಲೆ ಒಳಗೆ ಒಣ ವಾತಾವರಣ ಇರಬಹುದಾಗಿದೆ. ಎರಡು ದಿವಸಗಳು ಶುಕ್ರವಾರ 14, ಶನಿವಾರ 15 ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು, ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಗರಿಷ್ಠ ತಾಪಮಾನ 38-39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 23-24 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 12, ಗುರುವಾರ 13 ಅಲ್ಲದೆ ರವಿವಾರದಿಂದ ಮಂಗಳವಾರ ತನಕ 16-18 ತನಕ ಮಳೆಯ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆ ಅದ. ಈ 5 ದಿವಸ ಕೊಪ್ಪಳ ಜಿಲ್ಲೆ ಒಳಗೆ ಒಣ ಬಿಸಿಲಿನ ವಾತಾವರಣ ಇರಬಹುದು. ಶುಕ್ರವಾರ 14 ಮತ್ತು ಶನಿವಾರ 15 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 20% ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು, ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗಿದೆ. ಕೊಪ್ಪಳ ಜಿಲ್ಲೆ ಒಳಗೆ ಗರಿಷ್ಠ ತಾಪಮಾನ 38-39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 27-23 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 12 ಮತ್ತು ಗುರುವಾರ 13, ರವಿವಾರ 16 ಮಂಗಳವಾರ 18 ತನಕ ಈ 5 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 10% ಅಂದ್ರೆ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ ಈ 5 ದಿವಸ. ಉಳಿದದ್ದು 2 ದಿವಸಗಳು ಶುಕ್ರವಾರ 14 ಮತ್ತು ಶನಿವಾರ 15 ಮಳೆಯ ಸಾಧ್ಯತೆಗಳು ಶೇಕಡಾ 25%. ಈ 2 ದಿವಸ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಗರಿಷ್ಠ ತಾಪಮಾನ 39-40 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಕನಿಷ್ಠ ತಾಪಮಾನ 25-26 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು. ಬಳ್ಳಾರಿ ಜಿಲ್ಲೆ ಒಳಗ ವಾರ ಪೂರ್ತಿ ಅಂದ್ರೆ ಬುಧವಾರ 12 ಮಂಗಳವಾರ 18 ತನಕ ಮಳೆಯ ಸಾಧ್ಯತೆಗಳು ಕೇವಲ ಶೇಕಡಾ 10% ಅಂದ್ರೆ ವಾರ ಪೂರ್ತಿ ಬಳ್ಳಾರಿ ಜಿಲ್ಲೆ ಒಳಗ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮೋಡಗಳು ಕಾಣಿಸಿಕೊಳ್ಳಬಹುದು, ಆದರೆ ಮಳೆಯ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ. ಗರಿಷ್ಠ ತಾಪಮಾನ 39-40 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 23-24 ಡಿಗ್ರಿ ಸೆಲ್ಸಿಯಸ್ ತನಕನೂ ಇರಬಹುದಾಗಿದೆ. ಇನ್ನು ಬಾಗಲಕೋಟೆ ಜಿಲ್ಲೆ ಬುಧವಾರ 12 ಗುರುವಾರ 13 ಅಲ್ಲದೆ ರವಿವಾರ 16 ಮಂಗಳವಾರ 18 ತನಕ ಈ 5 ದಿವಸಗಳು ಬಾಗಲಕೋಟೆ ಜಿಲ್ಲೆ ಒಳಗ ಮಳೆಯಾಗುವಂತಹ ಸಾಧ್ಯತೆಗಳು ಶೇಕಡಾ 10% ಅಂದ್ರೆ ಈ 5 ದಿವಸ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. 2 ದಿವಸ ಶುಕ್ರವಾರ 14 ಶನಿವಾರ 15 ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ ಶೇಕಡಾ 25%. ಬಾಗಲಕೋಟೆ ಜಿಲ್ಲೆ ಒಳಗ ಗರಿಷ್ಠ ತಾಪಮಾನ 38-39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 23-24 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 12 ಗುರುವಾರ 13 ಅಲ್ಲದೆ ಸೋಮವಾರ 17 ಮತ್ತು ಮಂಗಳವಾರ 18 ಈ 4 ದಿನ ಮಳೆಯ ಸಾಧ್ಯತೆಗಳು ಶೇಕಡಾ 10%. ಒಣ ಬಿಸಿಲಿನ ವಾತಾವರಣ 4 ದಿನಗಳ ತನಕ ಇರುತ್ತದೆ ಸೊಲ್ಲಾಪುರ ಜಿಲ್ಲೆ ಒಳಗ. ಶುಕ್ರವಾರ 14 ತಾರೀಕು ಮಳೆಯ ಸಾಧ್ಯತೆಗಳು 25, ಶನಿವಾರ 15 ತಾರೀಕು 40, ರವಿವಾರ 16 ತಾರೀಕು ಶೇಕಡಾ 30% ಅನ್ನುವಂತಹ ಸೂಚನೆ ಇದೆ. ಈ 3 ದಿವಸ 14, 15, 16 ಸೊಲ್ಲಾಪುರ ಜಿಲ್ಲೆ ಒಳಗೆ ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಗರಿಷ್ಠ ತಾಪಮಾನ 40-41 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಕನಿಷ್ಠ ತಾಪಮಾನ 26-27 ಡಿಗ್ರಿ ಸೆಲ್ಸಿಯಸ್ ಮುಟ್ಟಬಹುದು. ಇನ್ನು ಜೈರಾಬಾದ್ ತಾಲೂಕೊಳಗ ಬುಧವಾರ 12 ಮತ್ತು ಗುರುವಾರ 13 ಅಲ್ಲದೆ ಸೋಮವಾರ 17 ಮತ್ತು ಮಂಗಳವಾರ 18 ಈ 4 ದಿವಸ ಮಳೆಯ ಸಾಧ್ಯತೆಗಳು ಶೇಕಡಾ 10% ಅಂದ್ರೆ ಒಣ ಬಿಸಿಲಿನ ವಾತಾವರಣ ಈ 4 ದಿನಗಳವರೆಗೆ. ಉಳಿದ 3 ದಿನಗಳು ಶುಕ್ರವಾರ 14, ಶನಿವಾರ 15 ಮತ್ತು ರವಿವಾರ 16 ಮಳೆಯ ಸಾಧ್ಯತೆಗಳು ಶೇಕಡಾ 30-35% ಅನ್ನುವಂತಹ ಸೂಚನೆ ಅದ. ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಈ ಮಳೆಗಳ ಜೊತೆ ಗುಡುಗು ಮಿಂಚು ಇರಬಹುದಾಗಿದೆ. ಗರಿಷ್ಠ ತಾಪಮಾನ 38-39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 25-26 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಮತ್ತು ವಾತಾವರಣದ ನಡವಳಿಕೆ ಬಗ್ಗೆ ಆಯಿತು. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು ಆಯಿತು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ ಬರುವ ವಾರ ಬಹುತೇಕ ಒಣ ವಾತಾವರಣ ಇರುತ್ತದೆ. ಆದರೆ ಶುಕ್ರವಾರ 14 ಮತ್ತು ಶನಿವಾರ 15 ಈ 2 ದಿವಸ ವಾತಾವರಣದೊಳಗೆ ಬದಲಾವಣೆಗಳು ಕಾಣಬಹುದು. ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಮಳೆಗಳ ಜೊತೆಗೆ ಗುಡುಗು ಮಿಂಚು ಇರಬಹುದಾಗಿದೆ. ಇಂಥ ವಾತಾವರಣ ಕಂಡು ಕೂಡಲೇ ತಾವು ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಆದಷ್ಟು ಜಲ್ದಿ ನೀವು ನಿಮ್ಮ ಕೆಲಸಗಳನ್ನು ಮುಗಿಸಿ ಮನೆ ಸೇರುವುದು ಒಳ್ಳೆಯದು. ಆತ್ಮೀಯರೆ, ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿಕೊಂಡು ಉಪಯೋಗ ಮಾಡಿಕೊಳ್ಬೇಕು. ಅದರ ಜೊತೆಗೆ ದಾಮಿನಿ ಅನ್ನುವಂಥ ಆಪ್, ಮೇಘದೂತ ಅನ್ನುವಂಥದ್ದು, ಆಮೇಲೆ ಇನ್ನೂ ಅನೇಕ ಕೃಷಿ ಮಾರಾಟಕ್ಕೆ ಸಂಬಂಧಪಟ್ಟಂತಹ ಆಪ್ಗಳನ್ನು ತಾವು ತಮ್ಮ ಮೊಬೈಲ್ನೊಳಗೆ ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ತಮ್ಮ ಕೃಷಿಯ ಬೆಳವಣಿಗೆಯ ಕಡೆ ಗಮನ ಕೊಡಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 10:30 to 11:30 ಬಾನುಭುವಿಯ ವಿಶಾಲ ಪರಿಧಿಯಲಿ. ಈ ಸಲದ ವಿಷಯ ಚುನಾವಣೆ ಮತ್ತು ಮತದಾರರ ಜಾಗೃತಿ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಕೇಳುಗರೆ, May 10 ನಡೆಯಲಿರುವ ಚುನಾವಣೆಯಲ್ಲಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿ ಪ್ರಜಾಪ್ರಭುತ್ವ ಬಲಗೊಳಿಸಲು ಸನ್ನದ್ಧರಾಗುವ ಮತ್ತು ಮತದಾರರಲ್ಲಿ ಜಾಗೃತಿ ಮೂಡಿಸುವ ಬಗ್ಗೆ ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 10:30 to 11:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ತಜ್ಞ ವೈದ್ಯರ ತಂಡದ ಯುನೈಟೆಡ್ ಹಾಸ್ಪಿಟಲ್ ಕೋಲ್ಟ್ ರಸ್ತೆ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲಿ ನೇರ ಫೋನಿನ ಸಂವಾದ ಕಾರ್ಯಕ್ರಮ ನಾಳೆ ಬೆಳಗ್ಗೆ 10:30 ಕರೆ ಮಾಡಿ ವಿಷಯದ ಕುರಿತಾಗಿ ಮಾತನಾಡಿ. ಕೃಷಿ ರಂಗದಲ್ಲಿ ಈಗ ಗದ್ಲಪ್ಪ ಅಂಬಿಹಾಳ್ ಹಾಗೂ ಸಂಗಡಿಗರಿಂದ ಕಣಿವಾದನ. ಗದ್ಲೆಪ್ಪ ಅಂಬಿಹಾಳ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಕಣಿವಾದನ ಕೇಳಿ.